بسم الله الرحمن الرحيم. السلام عليكم ورحمة الله وبركاته. قافين تربات ميت القفة أمني قريشي ورقو دانسان ديبي سوداف ماله جد تجرى ديبين كيسما ملكة بشا نجاشي مقانسا أسمحا jedhamutti ergitee nu deebisii nu kennii jettee gaafattee inni kennuufii dide garuu deebii yoo kana ta'u gaafiin 72ffaa keessummoonni jarri qureeshiituni Najaashiitti ergite eennuun fa'a deebii namoonni suni nama lama مقان إساتكو عمر بن العاص قلم مفا عبد الله بن أبي أميات قافي ترباتا ميسدي جركني لمام مال هجة أدون جاشي بردقني التولنسينين بيرو إسا ديبي كنا قبو كنانيف ورى نجاشي كنان وجه هجته akka waan isaan gaafatan isaanii owwaataniif jecha gaafii 74 ummanni keessummaan ka Najaashiitti dhufe kuni ka qureeshii kun maal jedheen Najaashiin deebii yaa mootii biyya kanaa namoonni wahii badanii ujoollee wallaaltuun takka biyya kee dhufte katuuta isaaniitiif amantii isaaniitiin gargar baate diin keelleen seenne diinaa keenna keessaa baatee akkatti waan hinjirre baasa baafte nuufi atilleen beynu waan isiin hojjettu kana ummanni gurguddaan kabajaa qabu abboonni jara kanaa abbeerotaa fi gosti jaraa qabaatii fidaa jedhanii gara keenu erganii nutti kenni jedhaniin warri Najaashii wajjiin hojjetullee achi dura waan gubboo nyaatanii jiraniif yaa mooti kenni jara tana harka walitti qabii jara tanatti jedhaniin gaafii 75 Najaashiin jecha kana dhageennaan hoo maal hojjete deebii gara muslimtootaa ergee waame koottaa jedheen amantiin isin tuutateessaniin garaagar ittiin baatan kun maal inni ka kennalleen seeniin ka keessanirraa baatanii jiraattaniin kun jedheen jarri deebii kennaniif amantii islaamaa irraa haasawaniif gaafii 76 namni muslimtoota irraa bakka bu'ee dubbate eenyu inni maal jedhellee Najaashiin deebiin Ja'far ibn Abi Talib wanti inni Najaashiin jedhe yaa mootii biyya kanaa nuti dur wallaalaadha taabota gabbarra baktii nyaanna fawaahisha zinaa hojjanna rahima keenna cirra haga rabbiin nabiyyii isaa gara keenna ergutti kanu isa beeynu gosa isaa amaanaa qabaachuu isaa dhugaa dubbatuu isaa kanuti beeynu gara rabbii nu yaamee kootta rabbiin tokkochoomsa rabbiin gabbaraa nuun jedhe waan duraan gabbartan dhiisaa irraa goraa nuun jedhe dhagaafi muka abboonni keessan gabbartu dhiisaa nuun jedhe akkana jedhanii waa'ee diina islaam waan nabi muhammad dhufeen Najaashiidhaaf himan gaafii 77 Najaashiin jecha Ja'far kana yoo dhagahe maal jedhe deebiin jechi Ja'far kun jecha nabiyallaahi ciisaan dhufeen sanirraa kanamichi isiniin jedhe sun huma takka addaan hin goru jedhe namichi inni itti baane nabi muhammad jechuu deema biyyati yakeessa nagayaan jiraadha jedheen jaraanillee deemaa galaa jara tan isinittiin kennu jedheen ufirraa galche kabaja akkanaa qaba dur abashaatti biyyi. Gaafii 78 jarri Qureeshii ta ergamtee dhufte jecha kana dhageennaan maal hojjette? Deebii: borumtaa Amri gara Najaashii dhaqee akkana jedheen, ummanni kun Ciisaallee hin arrabsanii jecha hamaa jedhaniin jedheen. Gaafii 79 Najaashiin yeroo Amri kana jedhuun maal godhe, maal dalage? Deebii: jara kanatti ergee waamee gaafate. Inni gaafannaan Nabiyyaallaah Ciisaa maal jettan jedhee Jaafar akki jedheen, waanuma nabiyyiin keenna dhufeenii nutti himee dubbannee jennaanii jedheen. Suni Ciisaan gabricha rabbiiti, ergamaa rabbiiti, ruuxii rabbiirraa taate jecha rabbiin keenna gara Maryamii uftiisitu namni haraamaaf ittiin kalaayin yookaan dhiirti tokkollee ittiin kalaayin sanitti rabbi jecha ofii ergee karaa kanaan rabbiin keenna uumee jedhaniin. Najaashiin muka wahii lafaa fuudhee Jaafariin akki jedhe, jechi ati jettu kun hagana takka addaan hin gorre jedheen. Haala kanaan muslimtoota nagaya kennee biyya isaa keessatti nagahaan jiraataa turan. Gaafii 80 seenaa amma dubbanne kanarraa maal fayyadamna? Deebii: seenaan kun jecha rabbii dhugo oomsuu of keessaa qaba. Suni namni rabbiin sodaate, rabbiin ol aane karaa inni rakkoo keessaa ittiin bahu isaa godhaa jechuu. Jarri tun qabanii deebisuuf dhaqanii rabbiin ol aane nagayaan achumatti isaan hambiseetiin jiraachise kuffaarri Qureeshii isaanitti hin taphanne. Akkasuma rabbiin gabroota isaa ufumaa isaan tiisa waan hamtuu ofii irraa deebisa. Inna Allaha yudaaficu an alladhiina aamanu, rabbi warra isatti amane ufuma ufiiti irraa dhorga jecha. Akkasuma warri karaa rabbiitti hin amanin yookaan rabbiitti hin amanin addunyaa isaanii gadi dhangalaasan karaa rabbi irraa nama dhorguuf gadhangalaasanii akkasitti hafanii rabbiin ol aane kasaaraa fi sheenaa isaanitti godha maallaqa isaanii san. Akkasuma namni dhugaa dubbatu dhugaan isaanii booda karaa gaariitti isaan baafti jechuu irraa arganna. Maali Jaafar Najaashii kanatti dhugaa haasoinaan waa takka dhoysuu dhabee aqiidaa isaanii booddeen isaanii gaarii taatee nagayaan biyya san buluu danda'an jechuu. وجزاكم الله خيراً.